ಕೊಡುವುದು ಈ ಶರೀರದ ಮೂಲಕ ಹೋಗಬೇಕಲ್ಲ, ಇದರ ಹೊರತಾಗಿ ಈ ಮೂರು ಎಚ್ಚರ ಮೋಕ್ಷದಲ್ಲಿ ಇರುವುದರಿಂದ ಇದು ನಾನು ನನ್ನ ಸ್ವಲ್ಪ ಅನ್ನುವಂಥದ್ದು ಭಗವಂತನ ಗಾಡಿ ಅಂದ್ರೆ ಓಡಲವನು ಇಲ್ಲಿ ನಡೆಸುವವನು ಪ್ರಾಣದೇವರು ಅನುಭವಕ್ಕೂ ಪಡೆಯಲು ಈ ಎಚ್ಚರದಿಂದ ಅಲ್ಲಿ ಬಂಧಪಟ್ಟಿರುವುದು ಆ ಭಗವಂತನ ಪೂಜೆಯನ್ನು ಬಿಡುತ್ತೆ ಅದು ಹೋಗಾಗುವುದಿಲ್ಲ. ಹೀಗೆ ಭಗವಂತನ ಎಚ್ಚರದಿಂದ ಬದುಕತಕ್ಕಂಥ ಏನು ಭೋಗ ಮಾಡಿದ್ರು ಆ ಭೋಗ ಭಗವತ್ ಪೂಜಾ ರೂಪವಾಗುತ್ತದೆ ಹೊರತು ಆತ್ಮ ಭೋಗರೂಪವಾಗುವುದಿಲ್ಲ. ಮೋಕ್ಷದಲ್ಲಿ ಮೋಕ್ಷದಲ್ಲಿ ಮೋಕ್ಷದಲ್ಲಿ ಭಾರತವಾಗಿದೆ. ಇದರಿಂದ ದೇವತೆಗಳು ನಮಗೆ ನಮ್ಮಿಂದ ಉತ್ತರವಾದ ದೇವತೆಗಳು ಪ್ರಾಣದೇವರು ಸಮಯ ಜೀವಕ್ಕೂ ನಿಯಾಮಕರಾಗಿ ಹೋಗುತ್ತಾರೆ. ಭಗವಂತ ಎಲ್ಲರನ್ನು ಪ್ರಾಣ ಮತ್ತು ದುಃಖಗಳನ್ನು ಸಹಸ್ರಾಮದಲ್ಲಿ ಬರೀ ಅಮೃತರಿಗಲ್ಲ ಮೃತರಿಗೂ ಅಮೃತ ಶೇಷ ಸೇತು ಮುಕ್ತರಿಗೂ ಅವನ ಆಶ್ರಯ ಆಗುತ್ತಾನೆ ಹೇಳ್ತಾರೆ. ಹೀಗೆ ಮುಕ್ತ ಸ್ಥಿತಿಯಿಂದ ನಾವು ಅನುಭವಿಸಬೇಕು. ಈ ರೀತಿ ಅನುಭವಿಸಿದ ಇಂದ್ರಿಯನ್ನು ಈಗ ಇಂದ್ರಿಯೂ ಅಲ್ಲಿ ಇಂದ್ರಿಯ ಈಗ ನಾವು ಇಂದ್ರಿಯ ಸಂಧಾನ ಮಾಡಬೇಕು. ಈ ಶರೀರ ಶರೀರ ಮತ್ತು ಶರೀರ ಪ್ರಥಮೇವಜ ಆತ್ಮಾನಂದಿ ಶರೀರ ಪ್ರಥಮೇವಜ ಇಂದ್ರಿಯಾಡಿದರೆ ಆತ್ಮನವರು ಗೋಚರಾಗಿ ಆತ್ಮೇಂದ್ರಿಯ ಆತ್ಮಾನಂದಿ ಪರಮಾತ್ಮ ಪರಮಾತ್ಮನೇ ಈ ರಥದ ಸ್ವಾಮಿಕ ಆಮೇಲೆ ಅವನ ರಥ ಅದಕ್ಕೆ ಕಟ್ಟಿರತಕ್ಕಂಥ ಕುದುರೆಗಳು ರೂಪದಲ್ಲಿ ನೋಡುತ್ತೇವೆ. ಈ ಶಬ್ದದವರೆಗೆ ಅವರೇ ಅವುಗಳು ಕುದುರೆಗಳು ಅದರ ಜೀವನದಲ್ಲಿ ಇದಲ್ಲ ಇದು ಜೀವನಲ್ಲಿ ಮಹಿಳೆಯರು ಮತ್ತೆ ಯಾವಾಗ ನಿಜವಾದ ಹೋಗ ಇದು ಮೋಕ್ಷದ ಕುರಿಗೆ ನಿಜವಾದ ಹೋಗ. ಯಾಕೆಂದ್ರೆ ಆತ್ಮೇಂದ್ರಿಯ ಮನೋಯುಕ್ತ ಯಾವ ಸ್ವರೂಪಭೂತವಾದ ಇಂದ್ರಿಯ ಮನಸ್ಸುಗಳಿಂದ ಕೂಡಿಕೊಟ್ಟು ಅದು ಇಷ್ಟವೋ ಅದು ನಿಜವಾದ ಮನಸ್ಸು. ಆತ್ಮೇಂದ್ರಿಯ ಮನಸ್ಸು ಸ್ವರೂಪಭೂತವಾದ ಮನಸ್ಸು ಸ್ವರೂಪಭೂತವಾದ ಇಂದ್ರಿಯ ಈಗ ಸ್ವರೂಪಭೂತವಾದಲ್ಲ. ಈ ಹೊರಗಿನ ಮನಸ್ಸು ಹೊರಗಿನ ಕಣ್ಣು ಹೊರಗಿನ ಕಿವಿ ಎಲ್ಲ ಹೊರಗಿನ ಕಲಿವಿ ನಾನು ಹೊರಗೆ ಯಾವ ಸ್ವರೂಪಭೂತವಾದ ಇಂದ್ರಿಯಗಳ ಮೂಲಕ ಹೊರಗಿಷ್ಟವೋ ಅದು ನಿಜವಾದ ಮನಸ್ಸಿನಲ್ಲಿ ಮತ್ತೊಂದು ಆದ್ದರಿಂದಲೇ ಅದು ಜನರ ಅದು ವಿಸ್ತಾರವಾದ ಯೋಗ್ಯನಾದ ಜೀವ ಈಗ ಇಲ್ಲಿ ಇಂದ್ರಿಯದ ಮೂಲಕ ಅನುಭವಿಸಿದ ಏನು ಅನುಭವಿಸಬೇಕು ಅಂತ ಹೇಳಿದರೆ ಅಭಯತ್ರೇತದು ಅದು ವಿಷಣ್ಣ ಚಕ್ಷು ಅಭಯತ್ರೇತದ ವಿಷಣ್ಣ ಚಕ್ಷು ದಕ್ಷಣಾಯ ಎಲ್ಲ ಅಭಯತ್ರ ಏತದ್ದು ಅದು ವಿಷಣ್ಣ ಚಕ್ಷು ಯಾರು ಕಿವಿಯಲ್ಲಿ ಯಾವ ಇಂದ್ರಿಯದ ಮೂಲಕ ನಾವು ಅನುಭವಿಸಿದ್ರು ಕಣ್ಣಿನ ಮೂಲಕ ಅನುಭವಿಸಿಯಿಂದ ಒಂದು ವಿಷಯದ ಪರಿಮಾಣವಾದರೆ ಮುಂದಿನ ಬಯಕೆಯನ್ನು ಮುಂದೆ ಹೋಗುತ್ತೆ. ಅದು ಬಿಡುತ್ತೆ ಪ್ರಕಾಶ ಪರಮೇಶ್ವರನು ಚಂದ್ರನು ಬೆಳಕಿನಲ್ಲಿರುವ ವಸ್ತುವನ್ನು ಗ್ರಹಿಸುವಂತಹ ಆಕಾಶವನ್ನು ಅನುಸರಿಸಿ ಇರುವುದನ್ನು ಅಂದರೆ ಬೆಳಕಿನಲ್ಲಿರುವ ವಸ್ತುವನ್ನು ಗ್ರಹಿಸುವುದನ್ನು ಇದೆ. ಕಣ್ಣಿನ ಮುಂದೆ ವಸ್ತು ಇದೆ, ವಸ್ತುವನ್ನು ಗ್ರಹಿಸಿದ ಬೆಳಕು ಬೇಕಾಗಿರುವುದು ವಸ್ತುಗಳು ಎಂದು ವಸ್ತು ಇಲ್ಲದಿದ್ದರೂ ವಸ್ತು ಎಂದು ಬರೆಯಲಿದ್ದರೂ ಕಾಣುವ ವಸ್ತುಗಳು ಎಂಬ ಬೆಳಕಿಲ್ಲದಿದ್ದರೂ ಕಾಣುವ ಅದರ ವಸ್ತು ಇರಬೇಕು. ಇದರಲ್ಲಿ ಹೇಳುವುದಾದ್ರೆ ಇಲ್ಲಿ ನಿನ್ನ ಪಾತ್ರ ಏನು? ಅಲ್ಲಿ ಒಂದು ವಸ್ತು ಇದೆ, ಎಲ್ಲ ವಸ್ತು ಕಟ್ಟಿತು, ಅದು ನಿನ್ನ ಪಾತ್ರ ಏನು? ಆ ವಸ್ತು ಇದ್ದೇ ಬರೆದೇ ಕಟ್ಟಿತು, ನೀನು ಆ ವಸ್ತು ಸೃಷ್ಟಿ ಮಾಡಿದ್ದಾಗ ರೂಪ ರೂಪ ಕಣ್ಣಿಗೆ ಕಾಣುತ್ತದೆ, ರೂಪವನ್ನು ನೀನು ಸೃಷ್ಟಿ ಮಾಡಿದ್ದ, ಕಾಣುವುದಕ್ಕೆ ಕಣ್ಣನ್ನು ನೀನು ಸೃಷ್ಟಿ ಮಾಡಿದ್ದ. ಕಣ್ಣು ಇದೆ, ಕಣ್ಣಿನ ಮುಂದೆ ರೂಪ ಇದೆ, ಕಣ್ಣು ಕೊಟ್ಟ ಕಣ್ಣಿನ ಮುಂದೆ ರೂಪ ಇದ್ದ ಕಂಡಿತವಾಗಿ ನಿನ್ನ ಪಾತ್ರ ಏನು? ನಾನು ಕಂಡಿತವಾಗಿ ಕಂಡಿತವಾಗಿ ಈಗ ಹುಟ್ಟು ಹುಟ್ಟಿದ ಹುಟ್ಟಬಾರದು ಈ ವಿಶ್ವ ಪಾತ್ರೆ ಅಷ್ಟವಾದ ಕಣ್ಣಲ್ಲಿ ನೋಡುತ್ತೇನೆ. ಅದರ ಪಾತ್ರ ಹೇಳಿದೆ ಅಸ್ತಿತ್ವವಾದ ಕಣ್ಣು ಕೊಟ್ಟೆ ಕೂಡಾಗಿ ಹುಟ್ಟಿದ್ರೆ ಕೆಂಪುಟ್ಟ ಕೆಂಪರವಾಗಿ ವಿಶ್ವಕ್ಕೂ ಕಂಡಿತು ಅದಕ್ಕೆ ಏನು ಕಂಡು ಸಂಗತಿ ಎಷ್ಟು ಖಂಡಿತ ಕಾಣದೇ ನೋಡಿ ಹಾಗಾದರೆ ಆಕಾಶ ಆಕಾಶದಲ್ಲಿ ಬೆಳೆದಿರುವ ಸೂರ್ಯನಿಗೆ ಆಕಾಶದ ಕಣ್ಣು ಆಕಾಶದ ಕಣ್ಣು ಆಕಾಶದ ಕಣ್ಣು ಇದ್ದ ಅದರ ಸೂರ್ಯನಲ್ಲಿದ್ದ ಆ ಬೆಳಕಿನಲ್ಲಿ ಪ್ರಪಂಚದ ನಾನಾ ಬಣ್ಣಗಳಲ್ಲಿ ಇದ್ದ ಅದು ನೋಡಿ ಎಂದು ಕಂಡು ಕೊಟ್ಟ. ಇದು ಯಾವುದು ನಿಂತ ಆಕಾಶದ ಸೂರ್ಯ ಬೆಳಕು ನಿಂತದಲ್ಲ ಆ ಬೆಳಕಿನಲ್ಲಿ ಇರತಕ್ಕಂಥ ಈ ಪ್ರಪಂಚದ ಬಣ್ಣ ಬಣ್ಣಗಳಲ್ಲಿ ವೈವಿಧ್ಯದಲ್ಲ ಅದಕ್ಕೆ ಕಂಡುಕೊಂಡಿಲ್ಲ. ಆಕಾಶ ಅದು ವಿಶೇಷ ಚಕ್ಷು ಬೆಳಕು ಬೆಳಕಿನಲ್ಲಿ ಇರುವ ಪದಾರ್ಥ ಪದಾರ್ಥ ಸಂಖ್ಯೆಯನ್ನು ಅನುಸರಿಸುವುದಕ್ಕೆ ಗ್ರಹಿಸುವಂತಹ ಕಣ್ಣು ಇದರಲ್ಲಿ ಯಾವುದೂ ಇಲ್ಲಪ್ಪ. ಅದರಿಂದ ಸಹ ಚಾಕ್ಷುಷ ಪುರುಷ ಆ ಉತ್ತಮ ಪುರುಷನೇ ಚಾಕ್ಷುಷ ಚಾಕ್ಷುಷ ಆದರೆ ಕಣ್ಣಿನ ಒಡೆಯ ಕಣ್ಣಿನ ಒಡೆಯಾವನು ರೂಪದ ಒಡೆಯಾವನು ಬೆಳಕಿನ ಒಡೆಯಾವನು ಕಣ್ಣು ಕೊಟ್ಟವನು ರೂಪ ಇಟ್ಟವನು ಬೆಳಕು ಬಿಟ್ಟಿರುವವನು ನಾವು ಕಂಡಿರದೇ ಕಂಡಿದ್ದವಷ್ಟೇ ಅವನೇ ಚಾಕ್ಷುಷ ಪುರುಷ ನಾನು ಕಂಡಿದ್ದವನು ಅದೇ ಕಂಡಿದ್ದ ಈಗ ಸಂಧಾನ ನಮ್ಮ ಪ್ರತಿಯೊಂದು ಇಂದ್ರಿಯರ ಬುದ್ಧಿಯಲ್ಲಿ ಇರಬೇಕು. ಇದಾಗಿ ಮೋಕ್ಷದಲ್ಲಿ ಇದೇ ರೀತಿಯ ಸಂಧಾನ ದೇವಭೋಗವಾಗಿದೆ ಹೆಚ್ಚು ಇಲ್ಲಿಯೂ ಕೂಡ ಈ ರೀತಿ ಸಚಾಕ್ಷ ಅಪ್ಪ ಕಂಡಿದ್ದವನು ಕಣ್ಣಿನ ಸ್ವಾಮಿ ನಮಗೆ ಕಣ್ಣು ಇಲ್ಲ ಇದ್ದದ್ದು ನಮ್ಮ ಚಂದ್ರ ಕಣ್ಣು ಯಾವುದು ರೂಪ ಇರುವ ಕಂಡಿದ್ದು ಸ್ವಾಮಿ ಚಾಕ್ಷ ಪೂರ್ಣ ಅದು ಕಾಣುವುದಕ್ಕೆ ನನ್ನ ಕಣ್ಣು ನಾನು ಕಾಣುವುದಲ್ಲ ಮತ್ತೆ ದರ್ಶನಾದರೆ ಚಕ್ಷುರು ಆ ರೂಪ ಕಾಣುವುದಕ್ಕೆ ಚಕ್ಷುರು ತಿಳಿದುಕೊಳ್ಳಬಾರದು ಆಯ್ತ ಮಾಡಬೇಕು. ಕಣ್ಣು ಅನ್ನುವುದು ಇನ್ಸ್ಟ್ರೂಮೆಂಟ್ ಅದರಿಂದ ಕಾಣುವುದಕ್ಕೆ ಕಣ್ಣಿನ ಅಭಿವೃದ್ಧಿಗಳು ಭಗವಂತ ಅದರ ಸ್ವಾಮಿ ದೇವತೆಗಳು ಅಭಿಮಾನ ದೇವತೆಗಳು ಕೂಡ ಕಣ್ಣಿನ ಸ್ವಾಮಿಗಳ ಅದು ಇನ್ಸ್ಟ್ರೂಮೆಂಟ್ ಇದು ಜಡವಾದ ಇನ್ಸ್ಟ್ರೂಮೆಂಟ್ ಅದು ಚೇತನ ರೂಪದ ಇನ್ಸ್ಟ್ರೂಮೆಂಟ್ ಭಗವಂತ ಸೂರ್ಯ ಅವರು ಒಂದು ಸಂಧಾನ ಇಟ್ಟುಕೊಟ್ಟರೆ ಎಲ್ಲ ಇಂದ್ರಿಯಗಳಲ್ಲಿ ಕಿವಿ ಕಿವಿ ನನ್ನದಲ್ಲ ಶಬ್ದ ನಾನು ದೃಷ್ಟಿ ಮಾಡಿದ್ದಲ್ಲ ಕಿವಿ ನಾನು ದೃಷ್ಟಿ ಮಾಡಿದ್ದಲ್ಲ ಕಿವಿ ತೆರೆದರೆ ಶಬ್ದ ಬಂತು ಕೇಳಿಸಿತು ಕೇಳಿದೆ ಶಬ್ದ ಅಭಿಮಾನಿ ದೇವತೆಗಳು ಕೇಳಿಸಿದ್ದರು ಅವರ ಇನ್ಸ್ಟ್ರೂಮೆಂಟ್ ಆ ಶಬ್ದ ಸ್ವಾಮಿ ಸರ್ವಶಬ್ದವಾಗಿ ಭಗವಂತ ಸ್ವಾಮಿ ಹೀಗೆ ಎಲ್ಲ ಇಂದ್ರಿಯಗಳ ಕ್ರಿಯೆಯಲ್ಲಿ ಭಗವಂತನ ಕ್ರಿಯೆಯನ್ನು ನೋಡು ಎಲ್ಲ ಇಂದ್ರಿಯಗಳಲ್ಲಿ ಇದ್ದು ಎಲ್ಲವನ್ನು ಮತ್ತೆ ಕಣ್ಣಲ್ಲಿ ಕೂತು ನೋಡುವ ಕಣ್ಣಲ್ಲಿ ಸ್ವತಃ ಚಕ್ಷು ಸ್ಪರ್ಶರಂಜ ರಸನ ಮುಖಾನವಯವಚ ಅಧಿಷ್ಠಾಯ ಮನಸ್ಥಾಯ ಕ್ರಿಯಾಮುಖದಲ್ಲಿ ಸಮಸ್ತ ಇಂದ್ರಿಯಗಳಲ್ಲಿ ತತ್ವ ಇಂದ್ರಿಯಗಳಲ್ಲಿ ಅವರು ತತ್ವವನ್ನು ತಮ್ಮ ಕಣ್ಣಲ್ಲಿ ತನ್ನ ಕಣ್ಣಲ್ಲಿಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದಾರೆ ಅವರು ನೋಡಿದ್ದರಿಂದ ನಾವು ನೋಡುತ್ತೇವೆ ನಾವು ನೋಡುವುದು ನಾವು ನೋಡುವುದು ಕಣ್ಣಿನ ಒಡೆಯ ನಾವು ಲಕ್ಷ್ಮಿಯು ಪುರುಷರು ನಾರಾಯಣ. ಈಗ ಮುಂದೆ ಪ್ರಶ್ನೆ ಏನು ಅದಾಗುತ್ತಾರೆ. ಅವರು ಈ ಪುರುಷರ ಲೆವೆಲ್ಗಿಂತಲೇ ಬಹು ಮೇಲೆ ಇದ್ದಾರೆ. ಅದೇನು ಅನ್ನುವುದನ್ನೇ ಮುಂದೆ ಇಂದ್ರಿಯಗಳನ್ನು ಮತ್ತು ಮುಂದೆ ಮತ್ತು ಏನಿರ್ತಾರೆ ಎತ್ತರ ಇದ್ದ ಆಕಾಶ ಮನವಿ ಸಚಕ್ಷು ಸಚಕ್ಷು ಸಹ ಮೊದಲು ಕಂಡು ಕಂಡು ಆಕಾಶ ಮನವಿ ಆಕಾಶ ಆದ್ರೆ ಬೆಳಕಿನಲ್ಲಿ ಇರ್ತಕ್ಕಂತಹ ವಸ್ತು, ಬೆಳಕಿನಲ್ಲಿ ಇರ್ತಕ್ಕಂತಹ ವಸ್ತುಗಳ ಹಿಂದೆ ಕಂಡು ಹೋಗ್ತಾ ಇದೆ. ಬೆಳಕು ಬೆಳಕಿನಲ್ಲಿರುವ ವಸ್ತು ಅದರ ಬೆಳೆ ಹಿಂದೆ ಸಾಗುವಂತಹ ಕಣ್ಣು ಇದೆಲ್ಲವೂ ಎತ್ತರ ಯಾವ ಪರಮಾತ್ಮದಲ್ಲಿ ನಿಜವಾಗಿದೆಯೋ ಅವನೇ ನಿಜವಾದ ಚಾಕ್ಷುಷ ಪುರುಷ. ಒಂದು ಸೂರ್ಯನೂ ಅಲ್ಲ, ಒಂದಾವ ಜೀವನು ಅಲ್ಲ. ಹಾಗೆ ನಮಗೆ ನಾವು ಕಣ್ಣಿನ ಅಧೀನ, ಕಣ್ಣು ನಮ್ಮ ಅಧೀನ ಅಲ್ಲ. ನಾವು ರೂಪದ ಅಧೀನ, ರೂಪ ನಮ್ಮ ಅಧೀನ ಅಲ್ಲ. ದರ್ಶನವೂ ಅಲ್ಲ, ನಮ್ಮ ಅಧೀನ ಅಲ್ಲ. ನೋಡುವುದು ನಮ್ಮ ಅಧೀನ ಅಲ್ಲ, ಕಾಣುವುದು ನಮ್ಮ ಅಧೀನ ಅಲ್ಲ. ನೋಡುವುದರಿಂದ ಕಾಣುವುದರಿಂದ ಆಗ್ತಕ್ಕಂಥ ಸುಖ ದುಃಖ ಅನುಭವವು ನಮ್ಮ ಅಧೀನ ಅಲ್ಲ. ಆದರೆ ಯತ್ರ ಎಲ್ಲವೂ ಯಾರ ಅಧೀನವೋ ಅವನೇ ನಿಜವಾದ ಪುರುಷ. ನಿಜವಾದ ಪುರುಷ ಅವನು ಕಣ್ಣಿನಲ್ಲಿ ಇರತಕ್ಕಂತಹ ನೋಡುವ ಶಕ್ತಿಯನ್ನು ಕೊಟ್ಟಬಹುದು ಅಂತ ಚಾಕ್ಷುಷ ಪುರುಷ, ಕಣ್ಣನ್ನು ನಿಯಂತ್ರಿಸುವಂತಹ ಚಾಕ್ಷುಷ ಪುರುಷ. ನಿಜವಾಗಿ ಚಾಕ್ಷುಷ ಅಂದ್ರೆ ಕಣ್ಣು ಅವನು ಕಣ್ಣಿಗೆ ಸಂಬಂಧಪಟ್ಟವನು, ಕಣ್ಣಿನ ಒಡೆಯ ಇರುವ ಕಣ್ಣಿಗೆ ಸಂಬಂಧಪಟ್ಟವನು. ಕಣ್ಣು ಜೀವ ಅಲ್ಲ, ಕಣ್ಣಿಗೆ ಸಂಬಂಧಪಟ್ಟವನು ಕಣ್ಣಿನ ಅಭಿಮಾನಿಯಾದ ಸೂರ್ಯ ಅಲ್ಲ, ಸಹ ಚಾಕ್ಷುಷ ಪೂರ್ಣ. ಸೂರ್ಯನನ್ನು ಕಣ್ಣಿನಲ್ಲಿ ಅಭಿಮಾನ ದೇವತೆಯಾಗಿ ಇರಿಸಿ ಕಾಣುವ ಶಕ್ತಿಯನ್ನು ಕೊಟ್ಟಿಸಿದವನು, ಜೀವನಿಗೆ ಕಣ್ಣು ಕೊಟ್ಟು ರೂಪದ ದರ್ಶನ ಕೊಟ್ಟವನು. ರೂಪ ಕಣ್ಣು ಜೀವ, ಜೀವನಿಗೆ ಕಣ್ಣಿನ ಮೂಲಕ ರೂಪದ ದರ್ಶನ. ಈ ದರ್ಶನಕ್ಕೆ ಉಪಕರಣವಾಗಿರ್ತಕ್ಕಂಥ ಕಣ್ಣಿನ ಅಭಿಮಾನ ದೇವತೆ. ಇವರು ಎಲ್ಲರೂ ಯಾರ ಅಧೀನವೋ ಅವನು ಚಾಕ್ಷುಷ ಪುರುಷ. ಅದು ಕಣ್ಣಿನ ಮನುಷ್ಯ, ಕಣ್ಣಿನ ಕಣ್ಣಿನ ಪುರುಷ. ನಾವು ಕಣ್ಣಿನ ಪುರುಷರಲ್ಲ, ಸೂರ್ಯನು ಅಲ್ಲ, ಸಹ ಚಾಕ್ಷುಷ ಪುರುಷ. ಮತ್ತೆ ಸೂರ್ಯನ ಕಥೆ ಅಂತ ಹೋದ್ರೆ ಕಣ್ಣು ದರ್ಶನಾಯ ಚಕ್ಷು, ಕಣ್ಣು ಕಾಣುವುದಕ್ಕೆ ಇನ್ಸ್ಟ್ರೂಮೆಂಟ್ ಅಷ್ಟೇ. ಕಣ್ಣು ಕಾಣುವಂತೆ ಮಾಡಿದ ಸೂರ್ಯನು ಕೂಡ ದರ್ಶನಕ್ಕೆ ಒಂದು ಇನ್ಸ್ಟ್ರೂಮೆಂಟ್. ಚಕ್ಷು ಅಂದ್ರೆ ಎರಡನ ಸಾರಿ ಕಣ್ಣು ಪರಿಣಾಮ ದೇವತೆ. ಎಲ್ಲ ಕಡೆ ವೇದದಲ್ಲಿ ಅಭಿಮಾನಿ ದೇವತಾ ಪದವಲ್ಲದೆ ಬರೀ ಜೀವಿಸಿದ ಪರವಾದಂತಹ ಒಂದು ಕಾನ್ಸೆಪ್ಟ್ ಇಲ್ಲ. ಅದು ಕಣ್ಣು ಅಂದ್ರೆ ಕಣ್ಣು ಕಣ್ಣಿನ ಅಭಿಮಾನ ದೇವತೆ. ಕಣ್ಣು ಚಿತ್ರವಾದ ಇನ್ಸ್ಟ್ರೂಮೆಂಟ್, ಕಣ್ಣಿನ ಅಭಿಮಾನ ದೇವತೆ ಆಗಿರತಕ್ಕಂತಹ ಸೂರ್ಯ ಚೇತನ ಇನ್ಸ್ಟ್ರೂಮೆಂಟ್. ಒಬ್ಬ ಡಾಕ್ಟರ್ ಕಥೆ ಹೇಳುತ್ತಿದ್ದ, ಡಾಕ್ಟರು ಆಪರೇಷನ್ ಮಾಡುತ್ತಾರೆ. ಆಪರೇಷನ್ ಮಾಡುವಾಗ ಅವರ ಕೈಯಲ್ಲಿ ಬೇರೆ ಆಪ್ಸಿಕ್ಸನ್ ಸಿಗುತ್ತೆ, ಸ್ಟ್ರೈಕ್ ಇರುತ್ತೆ. ಅದು ಅವರ ಕೈಯಲ್ಲಿರುವ ಚಿಕ್ಕವಾದ ಇನ್ಸ್ಟ್ರೂಮೆಂಟ್. ಡಾಕ್ಟರು ಭಗವಂತನ ಕೈಯಲ್ಲಿ ಚೇತನ ಇನ್ಸ್ಟ್ರೂಮೆಂಟ್. ಹಾಗೆ ಅರ್ಜುನನ ಕೈಯಲ್ಲಿ ಗಾಂಧಿಯನ್ನು ಕುಸಿತು, ಅದು ಶತ್ರು ಸಂಹಾರಕ್ಕೆ ಚಿಕ್ಕ ಇನ್ಸ್ಟ್ರೂಮೆಂಟ್. ಗಾಂಧಿಯೋಗ ಗಾಂಧಿಯೋಗ ಮಿಶ್ರಣ ಹಿಡ್ಕೊಂಡ ಅರ್ಜುನ ಭಗವಂತನ ಕೈಯಲ್ಲಿ ನಿಮಿತ್ತ ಮಾತ್ರ ಅವರು ಜೀವಂತವಾದ ಇನ್ಸ್ಟ್ರೂಮೆಂಟ್. ಹೀಗೆ ಎರಡು ಇನ್ಸ್ಟ್ರೂಮೆಂಟ್ ಚಿಕ್ಕವಾದ ಕಣ್ಣು ನಮಗೆ ನೋಡುವುದಕ್ಕೆ ಇನ್ಸ್ಟ್ರೂಮೆಂಟ್. ಆ ಇನ್ಸ್ಟ್ರೂಮೆಂಟ್ ಆಗಿ ಬಳಸಿ ನಮಗೆ ದರ್ಶನ ಕೊಡುತ್ತಿದ್ದಂತಹ ಭಗವಂತ ಬಳಸಿದ ಆ ಇಟ್ಟ ಇನ್ನೊಂದು ಚೇತನಮಯವಾದ ಇನ್ಸ್ಟ್ರೂಮೆಂಟ್ ಅಂದ್ರೆ ಕಣ್ಣಿನ ಅಭಿವೃದ್ಧಿ ಆದ ಸೂರ್ಯ. ಹೀಗೆ ಅಸಯತ್ರೇತದ ಆಕಾಶ ಮನವಿ ಸಣ್ಣ ಚಕ್ರವು ಸಚಕ್ರು ಪುರುಷರ ದರ್ಶನಾಯ ಚಕ್ರವು. ಕಣ್ಣು ಕಾಣುವುದಕ್ಕೋಸ್ಕರ ಒಂದು ಇನ್ಸ್ಟ್ರೂಮೆಂಟ್ ಮಾತ್ರ, ಅದು ದೃಷ್ಟು ಅಲ್ಲ. ಅಂದ್ರೆ ಯಾರು ನೋಡುದು ಕಣ್ಣು ಕಣ್ಣು ನೋಡುತ್ತದೆ ಅಥವಾ ಕಿವಿ ಕೇಳುತ್ತದೆ ಅಲ್ಲ, ಕಣ್ಣು ನೋಡುದಲ್ಲ, ಕಣ್ಣಿನಿಂದ ನೋಡುವುದಲ್ಲ, ಕಣ್ಣಿನಿಂದ ಯಾರು ನೋಡುವುದು. ಅದಕ್ಕೆ ಮುಂದೆ ಕಣ್ಣು ಅನ್ನೋದು ಇನ್ಸ್ಟ್ರೂಮೆಂಟ್ ಮಾತ್ರ. ಕಣ್ಣಿನಿಂದ ನೋಡುವುದು ಕಣ್ಣು ನೋಡುವುದಲ್ಲ. ಅಲ್ಲಿಗೆ ಕಣ್ಣು ಕಾಣುವುದಿಲ್ಲ ಅಂತ ಹೇಳ್ತೇವೆ, ನಿಜವಾಗಿ ಕಣ್ಣಿನಿಂದ ಕಾಣುವುದಿಲ್ಲ ಅಂತ ಹೇಳಿದ್ರೆ ಸರಿಯಾಗಿ ಗ್ರಹಿಸಬೇಕು. ಅವರಿಗೆ ಕಣ್ಣಿನಿಂದ ಕಾಣುವುದಿಲ್ಲ, ಕಣ್ಣು ಕಾಣುತ್ತೆ, ಕಣ್ಣು ಕಾಣುವುದಿಲ್ಲ ಅನ್ನೋದು ಸಂತೋಷ ಪ್ರಥಮ ತೃತೀಯ ಕಣ್ಣು ಕಾಣುವುದಿಲ್ಲ ಅಂದ್ರೆ ಕಣ್ಣಿನಿಂದ ಕಾಣುವುದಿಲ್ಲ. ಅದಕ್ಕೆ ಆದರ್ಶ ಚಾಕ್ಷುಷ ಪುರುಷ ಕಣ್ಣಿನ ನಿಯಾಮಕನಾದಂತಹ ನಿಜವಾದ ಕಣ್ಣುಗಳವನು ಯಾರು? ಚಾಕ್ಷುಷ ಕಣ್ಣುಗಳ ಪುರುಷ. ನಮಗೆ ಕಣ್ಣಿಲ್ಲ, ಅದೇ ಕಣ್ಣು. ಅವನ ಕಣ್ಣು ಇಲ್ಲಿ ಇದೆ, ಅದನ್ನ ನಮಗೆ ಕಾಣುತ್ತೆ. ನಮ್ಮ ಕಣ್ಣಲ್ಲ ಅವನ ಕಣ್ಣು. ಯಾಕೆಂದ್ರೆ ನಮ್ಮದು ಒಂದೇ, ನಮ್ಮ ಹತ್ರ ಇರುವುದೆಲ್ಲ ನಮ್ಮದಲ್ಲ. ನಮ್ಮ ಕಲಿಯಲು ಮಾಡಿದ್ದೀವಿ. ಸೊ ಯಾವ ಇದರಿಂದ ಮುಂದೆ ತಗೋಬೇಕಿಲ್ಲ, ನಮ್ಮ ಹತ್ರ ಇದೆ ಅಷ್ಟೆ. ಆದ್ರಿಂದ ನಿಜವಾಗಿ ಕಲಿಸಿದ ಪುರುಷ ಯಾರು? ದರ್ಶನಾಯ ಚಕ್ರ ಎಲ್ಲಾ ಇಂದ್ರಿಯಗಳನ್ನು ಯಾರಿಗೆ ಇದು ಯಾವುದರ ಗಂಧ ಏಕೆ ಹೀಗಿದೆ ಅನ್ನೋದು ಗೊತ್ತಿತ್ತು.